ಏನೇ ಹುಟ್ಟಿನ ಸ್ಕೂಲ್ ಬಿಟ್ಟು ಬರ್ತೀನಿ ರೀ. ಮರಿದೆ ಹೆಲ್ಮೆಟ್ ಹಾಕೊಂಡೋಗ್ರಿ. ಬೆಳಬೆಳಗ್ಗೆ ಸಿಗ್ನಲ್ ಇರೋದಿಲ್ಲ, ಪೊಲೀಸ್ ಇರೋದಿಲ್ಲ, ಹೆಲ್ಮೆಟ್ ಯಾವನ್ ಕೇಳ್ತಾನೆ ಬಿಡ. ಅಯ್ಯೋ ದೇವ್ರೇ, ಏನಾಯ್ತು ಅಂದ್ರೆ ಬಟ್ಟೆ ಎಲ್ಲಾ ರಕ್ತ, ತಲೆಗೆ ಬ್ಯಾಂಡೇಜ್, ಏನಾಯ್ತು? ಮೇಡಮ್, ನಿಮ್ ಮನೆಯವರು ಆ ಸ್ಕೂಲ್ ಹತ್ರ ಇರೋ ಸರ್ಕಲ್ ನಲ್ಲಿ ಆಕ್ಸಿಡೆಂಟ್ ಆಗಿ ಸ್ವಲ್ಪದಲ್ಲಿ ಬಚಾವಾದರು. ಹೆಲ್ಮೆಟ್ ಇದ್ದಿದ್ರೆ ಇಷ್ಟೆಲ್ಲ ಆಟ ಇರಲಿಲ್ಲ. ಇನ್ನು ಮುಂದೇನಾದ್ರೂ ಗಾಡಿ ಓಡಿಸುವಾಗ ಮರಿದೆ ಹೆಲ್ಮೆಟ್ ಹಾಕೊಳ್ಳಿ ಹೇಳಿ. ಹೆಲ್ಮೆಟ್ ಧರಿಸುವುದು ನಿಮ್ಮ ಸುರಕ್ಷತೆಗೆ, ನಿಮ್ಮ ಜೀವ ರಕ್ಷಣೆಗೆ. ಬಿಐಎಸ್ ಅನುಮೋದಿತ ISI ಮಾರ್ಕ್ ಇರುವ ಹೆಲ್ಮೆಟ್ ಅನ್ನೇ ಬಳಸಿ. ದ್ವಿಚಕ್ರ ವಾಹನ ಓಡಿಸುವವರು, ಹಿಂಬದಿ ಸವಾರರು ಇಬ್ಬರು ಹೆಲ್ಮೆಟ್ ಧರಿಸುವುದು ಕಡ್ಡಾಯ. ಪ್ರಕಟಣೆ ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ. ಈಗ ಕೇಳೋಣ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ಮಳೆಯಾಗುವ ಸಾಧ್ಯತೆಗಳು ಕೇವಲ ಶೇಕಡಾ 10% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಎಲ್ಲ ಜಿಲ್ಲೆಗಳಲ್ಲಿ ಬಹುತೇಕ ಒಣ ಬಿಸಿಲಿನ ವಾತಾವರಣ ಇರಬಹುದಾಗ್ಯದ ಅನ್ನುವಂತಹ ಸೂಚನೆ ಇದೆ. ಇದನ್ನ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನ ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯಮೇಘ ಸಂದೇಶ ಕೇಳಿದ್ರಲ್ಲ, ಈಗ ಡಿಜಿಟಲ್ ಸಖಿ ಯೋಜನೆ ಅನುಷ್ಠಾನ ಹಾಗೂ ಪ್ರಗತಿ ಕುರಿತು ಕಾರ್ಯಕ್ರಮ. ಐನಾಪುರದ ಡಿಜಿಟಲ್ ಸಖಿ ಯಾಶ್ಮನ್ ರಶೀದ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಶಾರದಾ ಜಂಬಲ್ದಿನ್ನಿ. ಡಿಜಿಟಲ್ ಸಖಿ ಯೋಜನೆಯ ಅನುಷ್ಠಾನ ಹಾಗೂ ಪ್ರಗತಿ ಕುರಿತ ಕಾರ್ಯಕ್ರಮ. ಐನಾಪುರದ ಡಿಜಿಟಲ್ ಸಖಿ ಯಾಸ್ಮಿನ್ ರಶೀದ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಶಾರದಾ ಜಂಬಲ್ದಿನ್ನಿ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತು ನಮ್ಮ ಜೊತೆ ಡಿಜಿಟಲ್ ಸಖಿ ಯಾಸ್ಮಿನ್ ರಶೀದ್ ಅವರಿದ್ದಾರೆ. ಮೇಡಮ್, ನಿಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲ ನಮಸ್ಕಾರ ಮೇಡಮ್. ಈಗ ಡಿಜಿಟಲ್ ಸಖಿಯಾಗಿ ನೀವು ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀರಿ? ನಾನು ಐನಾಪುರ ಗ್ರಾಮದಲ್ಲಿ ಡಿಜಿಟಲ್ ಸಖಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ನನ್ನ ಹೆಸರು ಯಾಸ್ಮಿನ್, ತಾಲೂಕಾ ಚಿಂಚೋಳಿ, ಜಿಲ್ಲಾ ಕಲಬುರಗಿ. ನಂದು ಎಜುಕೇಶನ್ 10th ಆಗಿದೆ. ಕಮಲಾಪುರದಲ್ಲಿ ಟ್ರೈನಿಂಗ್ ಆದ ಮೇಲೆ, ನಮಗೆ 5 ದಿನ ತರಬೇತಿ ಆಗಿದ ಮೇಲೆ, ನಾವು ನಮ್ಮೂರಲ್ಲಿ 45 ನಿಮಿಷ ತರಬೇತಿ ಮಾಡಬೇಕ್ರಿ ಸಮುದಾಯದ ಜನರಿಗೆ. ಪ್ರತಿ ಮನೆ ಮನೆಗೆ ಹೋಗಿ ನಮ್ದು ಪ್ರಾಜೆಕ್ಟ್ ಬಗ್ಗೆ ಮಾಹಿತಿ ಹೇಳಬೇಕು ಸಮುದಾಯದ ಜನರಿಗೆ. ಎಷ್ಟು ಖರ್ಚುಗಳ ಬಗ್ಗೆ ಮತ್ತು ಇವತ್ತ ನಾಳೆ ನೋಡ್ರಿ ಮೇಡಮ್, ಜಾಸ್ತಿ ಜನ ನಮ್ಮಲ್ಲಿ ಅಮೌಂಟ್ ಇದ್ರು ಕೆಲವೊಬ್ಬರು ಗ್ರ್ಯಾಂಡ್ ಆಗಿ ಬರ್ತಡೆ ಮಾಡ್ತಾ ಇದ್ದಾರೆ, ಕೆಲವೊಬ್ಬರು ಬಟ್ಟೆ ಮೇಲೆ ಬಟ್ಟೆ ಚಪ್ಪಲಿ ಈ ತರ ಖರೀದಿ ಮಾಡ್ತಾರಲ್ಲ. ನಾವು ಸಮುದಾಯದ ಜನರಿಗೆ ಏನ್ ಹೇಳ್ಬೇಕಂತಂದ್ರೆ, ವೇಸ್ಟ್ ಖರ್ಚುಗಳು ಮಾಡಬಾರ್ದು ಮತ್ತು ಆದಷ್ಟು ಉಳಿತಾಯ ಮಾಡಬೇಕು, ಕೆಟ್ಟ ಸಾಲದಿಂದ ದೂರ ಇರಬೇಕು, ಒಳ್ಳೆ ಸಾಲ ಮಾಡಬೇಕು. ಆದ್ರೆ ನಮ್ಗೆ ಅವಶ್ಯಕತೆ ಇಲ್ದಾಗ ಸಾಲ ಮಾಡಿ ನಾವು ವೇಸ್ಟ್ ಮಾಡೋದು. ಕೆಲವೊಬ್ಬರು ಅಮೌಂಟ್ ಇದ್ದವ್ರು ಏನ್ರಿ ಮೇಡಮ್, ಇವಾಗ ಬಡೆ ಗ್ರ್ಯಾಂಡ್ ಆಗಿ ಮಾಡ್ತಾ ಇದಾರೆ, ಅವರು ನೋಡಿ ನಾವು ಮಾಡೋಣ ಈ ತರ ನಮ್ಮ ಮಕ್ಕಳದು ಅಂತ ಹೇಳಿ ನಾವು ಬರ್ತಡೆ ಸಾಲ ತಗೊಂಡು ಮಾಡ್ತಾ ಇದ್ದೀವಿ. ಇದು ತಪ್ಪು, ಕೆಟ್ಟ ಸಾಲ ಇಲ್ಲ ರೀ ಮೇಡಮ್, ನಾಳೆಯ ದಿನ ನಮಗೆ ಕಟ್ಟಕ್ ಆಗಲ್ಲ. ಆ ಪರಿಸ್ಥಿತಿ ಬಂದಾಗ ನಮ್ಮಲ್ಲಿ ಕೆಲವೊಂದ್ಸಲ ಆಸ್ತಿ ಇದ್ರೆ ಮನೆ ಹೊಲ ಮಾರ್ಕೊಂಡು ಬೇರೋಜ್ಗಾರ ಹಿಂಗ್ ಮನೆ ಇಲ್ದಪ್ಲೇ ಆಗ್ತಾ ಇದಾರೆ. ಈ ತರ ಕೆಟ್ಟ ಸಾಲನು ಮಾಡಬಾರ್ದು. ಅವರಿಗೆ ಮೊದಲ ಅಂತಂದ್ರೆ, ನೀವು ಎಷ್ಟು ಉಳಿತಾಯ ಮಾಡ್ತೀರಿ ಒಂದ್ ದಿನಕ್ಕ, ಅದು ಎಷ್ಟು ಗಳಿಸ್ತೀರಿ, ಎಷ್ಟು ಆದಾಯ ಮಾಡ್ತೀರಿ, ಅದ್ರೊಳಗೆ ಇಂತಿಷ್ಟು ಉಳಿತಾಯ ಮಾಡ್ರಿ ಮುಂದಿನ ಫ್ಯೂಚರ್ ಸಲುವಾಗಿ. ಮಕ್ಕಳಿಗೆ ಒಳ್ಳೆ ಒಂದು ಭವಿಷ್ಯ ಕೊಡ್ಬೇಕಂತಂದ್ರೆ ಒಂದು ಒಳ್ಳೆ ಎಜುಕೇಶನ್ ಕೊಡ್ಬೇಕ್ರಿ, ಮತ್ತೆ ಒಳ್ಳೆ ಅವರಿಗೊಂದು ಮದ್ವೆ ಮಾಡ್ಬೇಕಂದ್ರೆ ಅದಕ್ಕೂ ಒಂದು ಒಳ್ಳೆಯ ಅಮೌಂಟ್ ಬೇಕು. ಅದಕ್ಕೂ ಒಂದು ಈಗಿನಿಂದ ಉಳಿತಾಯ ಮಾಡ್ಕೋತಾ ಹೋದ್ರೆ ಆ ಟೈಮಿನಾಗ ನಮಗೂ ಒಂದು ಸವಲತ್ತು ಸಿಗುತ್ತೆ. ಒಂದು ಉಳಿತಾಯದು ಇದ್ರೆ ಅಂದ್ರೆ ನಮ್ಮ ಹತ್ರ ನಾವು ಒಳ್ಳೆಯ ವರ ನೋಡಿ ಮದ್ವೆ ಮಾಡಬಹುದು, ಈ ತರಾನು ಹೇಳ್ಕೊಡೋದ್ರಿ ಅವರಿಗೆ. ಯಾಕಂದ್ರೆ ಮನೆಯಲ್ಲಿ ಇಡ್ತಾರೆ ಅಲ್ಲಿ ಇಲ್ಲಿ ಅಮೌಂಟ್, ಆ ತರ ಇಡಬೇಡ್ರಿ. ಒಂದು ಬ್ಯಾಂಕಿನಾಗ ಅಕೌಂಟ್ ತೆಗೆದ್ರೆ ನಿಮ್ದು ಬ್ಯಾಂಕಿಗೆ ಹೋಗಿ ಉಳಿತಾಯ ಇಡೋದು ತೆಗೆದು ಮಾಡಿದ್ರೆ ಬ್ಯಾಂಕಿನ ವ್ಯವಹಾರ ಬಗ್ಗೆನೂ ಗೊತ್ತಾಗ್ತದೆ ನಿಮಗೆ. ಜಾಸ್ತಿ ಬ್ಯಾಂಕಿನಾಗ ಉಳಿತಾಯ ಮಾಡ್ರಿ, ಅದರಿಂದ ಸ್ವಲ್ಪ ಬಡ್ಡಿನೂ ಬರುತ್ತೆ ಮತ್ತು ನಮ್ ಬ್ಯಾಂಕಿನ ವ್ಯವಹಾರನ ಬಗ್ಗೆನೂ ಗೊತ್ತಾಗುತ್ತೆ. ವೇಸ್ಟ್ ಖರ್ಚುಗಳು ಮಾಡಬೇಡ್ರಿ, ಆದಷ್ಟು ಉಳಿತಾಯ ಮಾಡ್ರಿ. ಈ ಕೋವಿಡ್ ಅಂತ ಸಮಯದಲ್ಲಿ ನೋಡ್ರಿ ಮೇಡಮ್, ಬಹಳಷ್ಟು ಜನ ಅಮೌಂಟ್ ಇಲ್ದಕ್ಕೆ ಬಹಳಷ್ಟು ಜನ ಸತ್ತಿದ್ರು. ಆದ್ರೆ ಆ ತರ ಪರಿಸ್ಥಿತಿ ಬರಬಾರ್ದು ಅಂತಂದ್ರೆ ನಮ್ ಮುಂದಿನ ಭವಿಷ್ಯ ಒಳ್ಳೇದಾಗ್ಬೇಕಂತಂದ್ರೆ ನಾವು ಈಗಿನ ಹಿಡಿದು ಉಳಿತಾಯ ಮಾಡ್ಕೊಡ್ಬೇಕು. ಈ ತರ ಅವರಿಗೆ ತಿಳಿಸಿ ಹೇಳ್ಕೊಡ್ತಾ ಹೋಗಿದ್ದೀವಿ. ಕೆಲವೊಬ್ರು ತಿಳ್ಕೊಂಡ್ರು, ಕೆಲವೊಬ್ರು ನೀವ್ ಹಿಂಗೆ ಹೇಳ್ತೀರಿ ಹೋಗ್ತೀರಿ, ನಮ್ಮಲ್ಲಿ ಆದಾಯನೇ ಇಲ್ಲ, ನಾವ್ ಹ್ಯಾಂಗ್ ಉಳಿಸ್ಬೇಕು ಅಂತ ಈ ತರನು ಕ್ವಶನ್ ಮಾಡಿದ್ರು. ಅಂತ ನಾವೇನ್ ಹೇಳಿದೀವಿ, ನೀವ್ ಮನೆಯಲ್ಲಿ ಖಾಲಿ ಕುಳ್ತಿರಲ್ಲ, ಆ ಸಂದರ್ಭದಲ್ಲಿ ಒಂದ್ ಏನಾದ್ರು ಸಣ್ಣ ಉದ್ದಿಮೆ ಮಾಡ್ರಿ. ಅಂತಂದ್ರೆ ಒಂದ್ ಬಟ್ಟೆ ವ್ಯಾಪಾರ ಆಗ್ಲಿ, ಒಂದ್ ಚಕ್ಲಿ ಮಾಡಿ ಹಿಂಗ್ ವ್ಯಾಪಾರ ಮಾಡೋದು, ಒಂದ್ ಹಪ್ಪಳ ಮಾಡಿ ವ್ಯಾಪಾರ ಮಾಡೋದು, ಇಂತ ಬಿಸ್ನೆಸ್ ಲಿಂದ ನೀವು ಸ್ಟಾರ್ಟ್ ಮಾಡಿದ್ರಂದ್ರೆ ಸ್ವಲ್ಪ ಸ್ವಲ್ಪಲಿಂದ ಅದು ಸ್ವಲ್ಪ ಸ್ವಲ್ಪಿಂದ ದೊಡ್ಡದ್ನು ಆಗ್ಬಹುದು. ಹಿಂಗ್ ಬಿಸ್ನೆಸ್ ಮಾಡಿ ಉಳಿತಾಯ ಮಾಡ್ರಿ, ಒಬ್ಬರಲಿಂದ ಏನು ಆಗಂಗಿಲ್ಲ ಅಂತ ಹೇಳಿ ಹಿಂಗ್ ಈ ತರಾನು ಐಡಿಯಾ ಕೊಟ್ಟಿದ್ದೀವಿ. ಒಳ್ಳೆ ಮಾಹಿತಿಗಳನ್ನ ನೀವು ಹೇಳ್ತಾ ಹೋದ್ರಿ, ಆದ್ರೆ ನೀವು ಈಗ ಮಾಹಿತಿಯನ್ನ ಹೇಳಿಕ್ ಹೋದಾಗ ನಿಮಗೆ ಗ್ರಾಮೀಣ ಜನರು ಅವ್ರ ಮನೆಗೆ ಹೋದಾಗ ನಿಮ್ಗೆ ಯಾವ ರೀತಿ ಒಂದು ರೆಸ್ಪಾನ್ಸ್ ಕೊಟ್ರು? ಫಸ್ಟ್ ಇಗ್ರಿ ಮೇಡಮ್, ಅವ್ರ ಮನೆಗೆ ಹೋದಾಗ ಅವ್ರೇನಂತಂದ್ರು, ನೀವು ಬರ್ತೀರಿ, ನಿಮ್ ಕೆಲ್ಸ ಅದಾವ, ನಿಮಗ್ ಪೇಮೆಂಟ್ ಕೊಡ್ತಾರ, ನೀವು ಹೇಳ್ತೀರಿ ಹೋಗ್ತೀರಿ, ನಮ್ಮಲ್ಲಿ ಏನಷ್ಟು ಆದಾಯ ಆಗ್ತದ, ನಾವ್ ಎಲ್ಲಿಂದ ಉಳಿತಾಯ ಮಾಡಮಿ, ನೀವ್ ಒಂದ್ ಫೋಟೋ ತೆಕ್ಕೋತೀರಿ, ನಿಮಗ್ ಒಂದ್ ಪೇಮೆಂಟ್ ಬರ್ತದ, ಹೋಗ್ತೀರಿ ಅಂತ ಈ ತರ ಕ್ವಶನ್ ಮಾಡಿದ್ರಿ ಮೇಡಮ್. ನಾವೇನಾದ್ರು ಹೇಳಿದವ್ರಿಗೆ, ನಮ್ಗೇನು ನಿಮಗ್ ಹೇಳಿದ್ರು ಹೇಳಲ್ ಹೋದ್ರು ನಮಗ್ ಬರ್ತೆ ಪೇಮೆಂಟ್, ಆದ್ರೂ ನಿಮ್ ಮುಂದ್ ಒಳ್ಳೆ ಭವಿಷ್ಯ ಬೇಕಂತಂದ್ರು ಈ ತರ ಉಳಿತಾಯ ಮಾಡ್ರಿ, ನಾ ನಿಮ್ದು ಒಳ್ಳೆ ಭವಿಷ್ಯ ಸಲುವಾಗಿ ಹೇಳ್ತಾ ಇದೀವಿ, ನಮ್ ಸಲುವಾಗಿ ಇಲ್ಲ, ನೀವು ಬೇರೆ ಏನು ಆಗಲ್ಲ, ಆದ್ರೂ ನಾವ್ ಒಂದ್ಸಲ ಹೇಳ್ತೀನಿ ಕೇಳ್ರಿ, ಒಂದ್ 5 ನಿಮಿಷ 10 ನಿಮಿಷ ನಾ ಹೇಳಿ ಕೇಳ್ತಾ ಮೇಲೆ ನಿಮ್ಗೆ ಸರಿಯಾಗಿ ಅನ್ಸಿಲ್ಲ ಅಂತಂದ್ರು ನಾ ಎದ್ದು ಹೋಗ್ತೀನಿ ಅಂತ ಈ ತರ ಅವ್ರ ಹತ್ರ ಕನ್ವಿನ್ಸ್ ಮಾಡಿ ಅವ್ರಿಗೆ ತಿಳಿಸಿ ಹೇಳಿದ್ಮೇಲೆ, ಹ್ಮ್ ನೀ ಹೇಳದ್ನು ಸ್ವಲ್ಪ ಸರಿಯಾಗಿದೆ ಅಂತ ಹೇಳಿ ಕೆಲವೊಬ್ರು ಹ್ಞೂ ಅಂತ ಹೇಳಿ ನಾವ್ ಹೇಳಿದ್ ಕೇಳಿದ್ದಾರೆ, ಕೆಲವೊಬ್ರು ಬೇಡ ನೀ ಹೋಗ್ರಿ ಅಂತಂದ್ರೆ ಬಂದಿದೀರಿ, ಮತ್ತೆ ಹೋಗಿದ್ದೀರಿ ಅವ್ರ ಮನೆಗೆ ಹೋಗಿ ಮದೇ ಇದೇ ತರ ಸಮಜಾಯಿಸಿ ಹೇಳಿದ್ಮೇಲೆ ಕೆಲವರು ಕನ್ವಿನ್ಸ್ ಆಗಿದ್ದಾರೆ ಮೇಡಮ್, ಕೆಲವರು ಆಗಿರ್ಲಿಲ್ಲ ಅಂತಂದ್ರು ಬಿಟ್ಟಿವಿ. ಈಗ ಅರ್ಧ ಪ್ರೊಜೆಕ್ಟ್ ಆದ್ಮೇಲೆ ಅವ್ರನ್ನು ಇವಾಗ ಕರಿತಾ ಇದಾರೆ, ಬರ್ರಿ ಹೇಳಿ ಹ್ಯಾಂಗ ಅಂತ ಹೇಳಿ ಅವಾಗ ಅವ್ರಿಗೂ ಹೇಳ್ತಾ ಇದೇವ್ರಿ ಮೇಡಮ್. ಇವಾಗ ಎಲ್ಲರಿಗೂ ಗೊತ್ತಾಗಿದ್ದೇವೆ, ಪ್ರತಿ ಮನೆ ಹೋಗಿ ಹೇಳ್ತೀವಿ, ಆಡಿ ಆಗ್ಲಿ ಸುಕನ್ಯಾ ಆಗ್ಲಿ. ಮತ್ತು ನಾವು ಪ್ರೊಜೆಕ್ಟ್ ನಿಂದ ನಮ್ದು ತರಬೇತಿ ಕೊಟ್ಟು ಒಂದು 10 ಉದ್ಯಮಿಗಳಿಗೆ ಆಯ್ಕೆ ಮಾಡಿದ್ದೀವಿ ಮೇಡಮ್. ಅದು ಒಂದ್ 5 ದಿವಸ ಇಡಿಪಿ ಟ್ರೈನಿಂಗ್ ಇಟ್ಟಿದ್ದೀವಿ. ಆ ಇಡಿಪಿ ಟ್ರೈನಿಂಗ್ ನಾಗ ಅವರಿಗೆ ನೀವು ಸಣ್ಣ ಬಿಸ್ನೆಸ್ ನಿಂದ ದೊಡ್ಡ ಪ್ರಮಾಣದಲ್ಲಿ ಬಿಸ್ನೆಸ್ ಹ್ಯಾಂಗ್ ಮಾಡಬೇಕು, ನೀವು ಅದಕ್ಕೆ ಮುಂದುವರ್ಸ್ಕೊಂಡು ಹೋಗ್ಬೇಕಂದ್ರೆ ಕೆಲವೊಂದು ತರಬೇತಿ ಕೊಡೋಕ್ ಬಂದಿದ್ರು 5 ದಿನ ಮೇಡಮ್. ಅವ್ರ ತರಬೇತಿ ತೊಗೊಂಡಂತ ಕೆಲವು ಉದ್ಯಮಿಗಳು ಅವ್ರ ಮನೆಯವ್ರ ಕಿರಾಣಿ ಶಾಪ್ ಇತ್ರಿ, ಅವ್ರ ಏನ್ ಮಾಡ್ಯಾರ, ಉದ್ಯಮಿ ಮನೆಯಲ್ಲಿ ಕುಂತಿ ಹೊರಗಿನ ಪ್ಯಾಕಿಂಗ್ ತರ್ತಾರಲ್ಲಾರಿ ಮೇಡಮ್, ವಟಾಣಿದು ಖಾರದು ಅವೆಲ್ಲ ಮನೆಯಲ್ಲಿ ಖುಲ್ಲ ತಂದಿ ಅವರು ಪ್ಯಾಕ್ ಮಾಡಿ ಇವಾಗ ಮನೆಯಲ್ಲಿ ರೆಡಿ ಮಾಡಿ ಅವರು ದುಕಾನ್ ಕೊಡ್ತಾ ಇದಾರೆ, ಅವರು ಮನೆಯವರು ಸೆಲ್ ಮಾಡ್ತಾ ಇದಾರೆ. ಈ ತರ ನಾವು ಬಂದ ಮೇಲೆ ಅಲ್ಲಿ ಹೋಗಿ ನಾನು ಬಹಳ ಖುಷಿಯಿಂದ ಕಲ್ತಿದೀನಿ, ನನಗೆ ಒಂದ್ ಅನುಭವ ಗೊತ್ತಿದೆ, ಬಿಸ್ನೆಸ್ ಹ್ಯಾಂಗ್ ಮಾಡ್ಬೇಕಂತ ಹೇಳಿ ನನಗ್ ಗೊತ್ತಾಗಿದೆ, ಇವಾಗ ನಾ ಇಡಿಪಿ ಟ್ರೈನಿಂಗ್ ಲಿಂತ ತಗೊಂಡಿ ನಾ ಖುಷಿಯಾಗಿ ಬಿಸ್ನೆಸ್ ಮನೆಯಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವರು ಇವಾಗ ಮಾಡ್ತಾ ಇದ್ದಾರೆ ಮೇಡಮ್. ಅವ್ರಿಗೆ ಫೋನ್ ಪೇ ಗೊತ್ತಿರ್ಲಿಲ್ಲ, ಮತ್ತ ಸ್ಕ್ಯಾನರ್ ಗೊತ್ತಿರ್ಲಿಲ್ಲ, ಸ್ಕ್ಯಾನರ್ ಬಗ್ಗೆ ಹೇಳಿದೀವಿ ಮಾಡಿಸಿದೀವಿ, ಮತ್ತು ಫೋನ್ ಪೇ ಇರ್ಲಿಲ್ಲ ಅವ್ರಿಗೆ. ಬ್ಯಾಂಕಿಗೆ ಹೋದ್ರೆ ಅಂತಂದ್ರೆ ಅಮೌಂಟ್ ಟ್ರಾನ್ಸಾಕ್ಷನ್ ಮಾಡ್ಬೇಕಂದ್ರೆ 1 ತಾಸ್ 2 ತಾಸ್ ಬೇಕು, ಅಲ್ಲಿ ಜನಗಳು ಇರ್ತಾರ. ನೀವು ಫೋನ್ ಪೇ ಕಲ್ಕೊಂಡ್ರೆ ಅಂತಂದ್ರೆ ಮನೆಯಲ್ಲಿ ಮಾಡಬಹುದು, ನಿಮಗೆ ಟೈಮ್ ಉಳಿತದ, ಮತ್ತೆ ಬೇರೆ ಊರಿಗೆ ಹೋಗಿ ಮಾಡೋದಿತ್ತಂದ್ರೆ ನಿಮ್ಗೆ ಸಮಯ ಉಳಿತದ, ಅಮೌಂಟ್ ಉಳಿತದೆ, ಬಸ್ ಚಾರ್ಜ್, ಈ ತರ ಅಂತ ಮಾಹಿತಿ ಕೊಟ್ಟಿ ಅವರಿಗೆ. ಇವಾಗ ಮನೆಯಲ್ಲಿ ಎಲ್ಲ ಮಾಡಂಗ ಇಂಪ್ರೂವ್ ಮಾಡಿದೀವಿ ಮೇಡಮ್ ಅವರಿಗೆ. ಮತ್ ಇವಾಗ ಇನ್ಸೂರೆನ್ಸ್ ನು ಮಾಡಿಸ್ತಾ ಇದೀವ್ರಿ, APY ಆಗ್ಲಿ, PMJJY ಆಗ್ಲಿ, PMSBY ಆಗ್ಲಿ. ಸಾವು ಯಾವಾಗ ಬರ್ತೇ ಯಾವಾಗ ಹೋಗುತ್ತೆ ಅಂತ ಗೊತ್ತಿಲ್ಲ, ಈಗ ವಿದ್ಯೆ ಅಂತ ನಾಳೆ ಇರ್ತೇವೆ ಅಂತ ಭರವಸೆ ಇಲ್ಲ. ಅಂತ ಟೈಮ್ ನಲ್ಲಿ ಒಂದ್ ನಮ್ ಮನೆಗೆ ಒಂದ್ ಸಣ್ಣ ಹೆಲ್ಪ್ ಆಗುತ್ತೆ ಮನೆಯವ್ರಿಗೆ ಹಿಂದಿನವ್ರಿಗೆ ಅಂತ ಹೇಳಿ ಅದ ಇನ್ಸೂರೆನ್ಸ್ ಮಾಡಿಸ್ತಾ ಇದೀವಿ. ಮತ್ತೆ RD ಮಾಡಿಸ್ತಾ ಇದೀವ್ರಿ ಉಳಿತಾಯ ಮಾಡೋ ಸಲುವಾಗ, ಮತ್ತೆ ಸುಕನ್ಯಾ ಸಮೃದ್ಧಿ ಹೆಣ್ಮಕ್ಳ ಸಲುವಾಗ, ಮದುವೆ ಆಗ ಟೈಮಿಗೆ ಅವರು 250 ಸ್ಟಾರ್ಟ್ ಆದಾರೆ, ಅವ್ರಿಗೆ ಎಷ್ಟಾಗ್ತೋ ಅಷ್ಟೇ ಉಳಿತಾಯ ಮಾಡಬಹುದ್ರಿ, ಅವ್ರು ಎಷ್ಟಾಗ್ತಾ ಅಷ್ಟರಲಿಂದ ಮಾಡಿಸಿ ಅವರಿಗೆ ಮಕ್ಕಳ ಎಜುಕೇಶನ್ ಆಗ್ಬಹುದು, ಮದುವೆ ಸಲುವಾಗ್ನು ಆಗ್ಬಹುದು. ಇವಾಗ ನಾವೆಲ್ಲ ಹುಷಾರಿದ್ದೀವಿ, ಅವಾಗ ನಮ್ ತಂದೆಯವ್ರ ಹತ್ರ ಅಮೌಂಟ್ ಇರ್ಲಿಲ್ಲ, ನಮಗ್ ಮುಂದ್ ಸ್ಕೂಲ್ ಕಲ್ಸಿಲ್ಲ, ನಮ್ ಮದ್ವೆ ಮಾಡ್ಬಿಟ್ರು ಮದ್ವೆ ಮಾಡ್ಕೊಂಡ್ ಬಂದ್ವಿ. ಈ ತರ ಆಗ್ಬಾರ್ದು, ನೀವು ಬಿ ಹುಷಾರಿದ್ರೆ ಅಂದ್ರೆ ಮಕ್ಕಳಿಗೆ ಓದಿಸ್ರಿ, ಮುಂದ್ ಒಳ್ಳೆ ಭವಿಷ್ಯ ಕೊಡ್ರಿ ಅಂತ ಹೇಳಿ ಅವರಿಗೆ ಮಾಹಿತಿ ಹೇಳದ್ರಿ. ಕೆಲವೊಂದ್ ಕಡೆ ನಾವು ಅಂಗನವಾಡಿ ಕಡೆಯಿಂದ ಅವ್ರ ಜೊತೆನು ಸೇರ್ಕೊಂಡ್ ಡಿಜಿಟಲ್ ಸಖಿ ಆಗಿ ಬಾಲ್ಯ ವಿವಾಹ ಆಗ್ಲತ್ತವಲ್ಲ ಮೇಡಮ್, ಅವ್ರ ಜೊತೆ ಪ್ರೋಗ್ರಾಮ್ ದಾಗ ಹೋಗಿ ಅವ್ರ ಜೊತೆ ನಾವು ಬಿ ಹೇಳ್ತಾ ಇದೀವಿ ಉಳಿತಾಯದ ಬಗ್ಗೆ ಅಲ್ಲು, ಮತ್ತು ಬಾಲ್ಯ ವಿವಾಹದ ಬಗ್ಗೆನು ತಡೆಗಟ್ಲತ್ತಿದ್ದೀರಿ ಊರಲ್ಲಿ ನಮ್ಮಲ್ಲಿ ಅಂಗನವಾಡಿ ಟೀಚರ್ಸ್ ಸೇರ್ಕೊಂಡು, ಮತ್ತ ಗ್ರಾಮ ಪಂಚಾಯತ್ದವ್ರು ಇವಾಗ ಜಾಯ್ನ್ ಆಗಿದ್ರದ್ರೊಳಗ್ನು ಅವ್ರೆಲ್ಲರೂ ಸೇರ್ಕೊಂಡು ಅದನ್ನು ಮಾಡ್ತಾ ಇದೀವಿ ಮೇಡಮ್. ಡಿಜಿಟಲ್ ಸಖಿಯಿಂದ ಏನ್ರಿ ಮೇಡಮ್, ನಮಗ್ ಮೊದಲು ಮಾತಾಡಕ್ಕೆ ಬರ್ತಿದ್ದಿಲ್ರಿ, ನಾವು ಇಲ್ಲಿ ತನ ಬಂದು ಮಾತಾಡ್ತಾ ಇದ್ದ ನಾವು ಹೆಮ್ಮೆಯಿಂದ ಹೇಳ್ಕೊತಾ ಇದೀವಿ. ಮೊದಲ ಎದ್ ನಿಂತು ಫಸ್ಟ್ ಮಾತಾಡಕ್ಕೆ ಹೆದರ್ತಿದೆ, ಕೈಕಲ್ ಎಲ್ಲ ನಡಕ್ತಿದ್ವು, ಇವಾಗ ನೋಡ್ರಿ ಮಾತಾಡ್ತಾ ಇದೆ ಇಲ್ಲಿ ಕುಂತಂದ್ರೆ ಇದೇ ಖುಷಿ, ಮನ್ಯಾಗ್ನು ಬಹಳ ಖುಷಿಯಿಂದ ಇದಾರಿ. ಈಗ ಮನ್ಯಾಗ ಏನಾರ ಮಾಡ್ಬೇಕಂದ್ರೆ ಯಾರಿಗಾರ ಕೇಳ್ಬೇಕಾಗಿತ್ತು, ಈಗ ಯಾರಿಗ ಕೇಳದ ಅವಶ್ಯಕತೆ ಇಲ್ರಿ, ನಾವು ಸ್ವಂತಾಗಿ ನಿಂತು ಮಾಡಿಸ್ಕೊತಾ ಇದೀವಿ. ಕೆಲವೊಬ್ರು ಗೊತ್ತಿಲ್ದವ್ರು ಕಾಲ್ ಮಾಡ್ತಾರ್ರಿ ಮುಂಜಾನೆ, ಅದು ಹ್ಯಾಂಗ್ ಮಾಡ್ಬೇಕು ಸ್ವಲ್ಪ ಹೇಳು, ಏನ್ ಮಾಡ್ಬೇಕು ನಮ್ಗ್ ಗೊತ್ತಿಲ್ಲ, ಏನೇನ್ ಡಾಕ್ಯುಮೆಂಟ್ಸ್ ಬೇಕು, ಈ ತರಾನು ಕೇಳ್ಕೊಂಡು ಮಾಡಿಸ್ಕೊಳತ್ತಾರ್ರಿ. ಇವಾಗ ಬೇರೆ ಎಲ್ಲ ಹೆಣ್ಮಕ್ಳು ಬ್ಯಾಂಕಿನಾಗ ಹೋದ್ರೆ ಕೆಲವೊಬ್ಬರಿಗೆ ಓಚಾರದು ಬರಲ್ಲ ಗುಡಲ್ರಿ, ಅಲ್ಲಿ ಬ್ಯಾಂಕಿನವ್ರು ಅಂತಾರೆ ಹೋಗ್ರಿ ಎಲ್ಲಾರು ಬರ್ಕೊಂಬರ್ರಿ. ನಮ್ಲಿಂದ ನೋಡ್ಲಕ್ ಆಗಲ್ರಿ ಮೇಡಮ್, ನಾ ಹೋದಂತಂದ್ರೆ ಅಲ್ಲಿ ಓಚಾರ ಆಗ್ಲಿ ಏನ್ ಬಿ ಆಗ್ಲಿ ನಾ ಬರ್ದು ಕೊಟ್ಟೆ ಬರ್ತೀನಿ. ಕೆಲವೊಬ್ಬರು ಅನ್ಎಜುಕೇಟೆಡ್ ಇರ್ತಾರ, ಅವ್ರಿಗೆ ಗೊತ್ತಾಗಲ್ಲ. ಆ ಟೈಮಿನಾಗೂ ನಾ ಹೋದಂತಂದ್ರೆ ಓಚಾರು ಎಲ್ಲ ಬರ್ಕೊಟ್ಟು ಈ ತರ ಕೆಲಸ ಮಾಡ್ತೀವ್ರಿ. ಅಂದ್ರೆ ಸಮಾಜ ಸೇವೆ ಇದ್ದಂಗ್ರಿ ಒಂಥರ ಇದು. ಅಂದ್ರೆ ನಮಗೊಂದ್ ಹೆಮ್ಮೆಗೆ ವಿಷಯ ರೀ ಸರ್, ಯಾಕಂದ್ರೆ ಇದು ನಮಗೆ ಏನು ಗೊತ್ತಿರಲಿಲ್ಲ, ಇಷ್ಟೊಂದು ಗೊತ್ತಾಗಿದೆ, ಇಷ್ಟು ನಾಲೆಜ್ ಬಂದಿಂದ್ರೆ ನಾವು ಎಲ್ಲೂ ಒಂದ್ ರೊಕ್ಕ ಕೊಟ್ಟಿ ಪಡ್ಕೋಬೇಕಂತಂದ್ರು ನಮಗ್ ಸಿಗಂಗಿಲ್ರಿ ಇಷ್ಟು ನಾಲೆಜ್. ಆದ್ರೆ ಇದು ಡಿಜಿಟಲ್ ಸಖಿಯಿಂದ ನಾವು ಡಿಜಿಟಲ್ ಆಗಿ ವಾಟ್ಸ್ಆಪ್ ಆಗ್ಲಿ, ಇಮೇಲ್ ಆಗ್ಲಿ, ಗೂಗಲ್ ಆಗ್ಲಿ, ಫೋನ್ ಪೇ ಆಗ್ಲಿ ಇವೆಲ್ಲ ಕಲ್ತಿದ್ದೀವಿ. ಹ್ಯಾಂಗ್ ಮಾಡ್ಬೇಕು ಹ್ಯಾಂಗಿಲ್ಲ ಅಂತೇಳಿ ಮೊದಲು ಏನು ಬರ್ತಿಲ್ಲ ನಮಗೂ. ಇದು ಕಲ್ಕೊಂಡು ನಮ್ಮ ಮನೆಯವ್ರಿಗೂ ಕಲಿಸ್ತಾ ಇದೀವಿ, ಮುಂದೆ ನಮ್ಮ ಮಕ್ಕಳಿಗೂ ಇದು ಕಲಿಸಬಹುದು ಅಂತೇಳಿ ನಾವು ಖುಷಿಯಿಂದ ಹೇಳ್ತಾ ಇದ್ದೀರಿ. ಇದು ಈಗ ನೀವು ಕಲಿತಾ ಇದ್ದೀರಿ, ಉಳಿದ ಗ್ರಾಮೀಣ ಮಹಿಳೆಯರಿಗೂ ಕಲಿಸ್ತಾ ಇದ್ದೀರಿ. ಈಗ ನೀವು ಕಲಿಸ್ಲಿಕ್ಕೆ ಅಂತ ಹೋದಾಗ ಅವರು ಒಬ್ರು ಮಿನಿಮಮ್ ಶಾಲೆಗೆ ಹೋಗ್ ಬಂದವರು ಆಗಿದ್ರೆ ಈಗ ಒಂದು ಸ್ಮಾರ್ಟ್ ಫೋನ್ ಅನ್ನ ಯಾವ ರೀತಿ ಬಳಸಬೇಕು ಅನ್ನೋದು ಗೊತ್ತಿರ್ತದೆ. ಈಗ ಅವ್ರು ಏನೋ ಓದೇ ಇಲ್ಲ ಅಂತ ಮಹಿಳೆಯರನ್ನ ಯಾವ ರೀತಿ ನೀವು ಅಂದ್ರೆ ಮೇಡಮ್ ಅವರು ಬರಲಿಲ್ಲ ರೀ ಅಂದ್ರೆ ಅವ್ರಿಗೆ ಮನ್ಯಾಗ ಯಾರು ಎಜುಕೇಟ್ ಇದ್ದಾರೆ, ಮಕ್ಳು ಇರ್ತಾರ, ಕೆಲವ್ರು ಗಂಡರ್ನು ಇರ್ತಾರೆ, ಅಂತವ್ರಿಗೆ ಹೇಳ್ಕೊಟ್ಟಿ ಒಂದು ಈ ತರ ಉಳಿತಾಯ ಮಾಡ್ರಿ ಈ ತರ ಆಗ್ತಿದ್ರಿ ಅಂತ ಹೇಳಿ ಈಗ ಅವ್ರಿಗೆ ಹೇಳ್ಕೊಡ್ತೀವಿ ಮೇಡಮ್. ಮನೆಯವ್ರಿಗೆ ಅವ್ರ ಮಕ್ಳಿಗಾಗ್ಲಿ ಅದ್ರ ಯಜಮಾನರಿಗಾಗ್ಲಿ ಅವರಿಗೆ ಹೇಳದ್ರಂದ್ರೆ ಅವ್ರು ಕೇಳ್ತಾರ್ರಿ. ಅವ್ರ ಹೆಂಡತಿಗೆ ಹೇಳದಂತಂದ್ರೆ ಅವ್ರು ಸ್ವಲ್ಪ ಹೇಳ್ತಾರ ಈ ತರ ಹೇಳತ್ತಾರ್ರಿ ಸರಿಯಾಗದ ಅಂತಂದ್ರು. ಅವ್ರ ಹತ್ರ ಅವ್ರನ್ನು ಕೇಳ್ತಾರ ಕುಂತಿ ಹಂಗ ಮಾಡ್ಬೇಕು ಹಂಗೇನಿಲ್ಲ ಅಂತ ಅವ್ರಿಗೆ ಮನೆಯವ್ರಿಗೆ ಹೇಳ್ತಾ ಇದ್ದೀರಿ. ಕೆಲವೊಬ್ರು ಅನ್ಎಜುಕೇಟೆಡ್ ಇರ್ತಾರೆ, ಅವ್ರ ಮನೆಗೆ ಮಕ್ಕಳ ಇವಾಗ ಒಬ್ರು ಇರ್ತಾರೆ ಮೇಡಮ್, ಅವ್ರಿಗೆ ಹೇಳ್ತಾ ಇದ್ದೀವಿ. ಕೆಲವೊಂದು ವರ್ಕ್ ಬುಕ್ ಅವರಿ, ನಾವು ದಿನನಿತ್ಯ ಎಷ್ಟು ಖರ್ಚಾಗ್ತದೆ ಎಷ್ಟಿಲ್ಲ, ನಾವು ಎಲ್ಲಿ ವೇಸ್ಟ್ ಖರ್ಚುಗಳು ಮಾಡ್ತಾ ಇದೀವಿ, ಎಲ್ಲಿ ಉಳಿಸಬೇಕು ಅಂತೇಳಿ ಒಂದ್ ತಿಂಗಳಲ್ಲಿ ಲಾಸ್ಟ್ ಅಲ್ಲಿ ನೋಡಿದ್ರೆ ಅಲ್ಲಿ ಗೊತ್ತಾಗ್ತದ್ರಿ ಮೇಡಮ್. ನಾವು ಎಲ್ಲಿ ಜಾಸ್ತಿ ಖರ್ಚು ಮಾಡತ್ತಿದೀವಿ, ಎಲ್ಲಿ ಕಡಿಮೆ ಖರ್ಚು ಮಾಡಬೇಕು, ಎಲ್ಲಿ ಉಳಿಸಬೇಕು ಅಂತ ಈ ತರ ಬರ್ದಿಟ್ರೆ ಏನದರಿ ನಾಳೆ ದಿನ ನಮಗ ವೇಸ್ಟ್ ಖರ್ಚುಗಳು ಎಲ್ಲಾಗ್ಲತ್ತ ಉಳಿಸ್ಕೊಳ್ಬಹುದು ಅಂತ ಹೇಳಿ ಗೊತ್ತಾಗ್ತಿದ್ರಿ. ಇಂಥ ವರ್ಕ್ ಬುಕ್ ನು ಕೊಟ್ಟು ಬರ್ಸ್ತಾ ಇದ್ದೀರಿ, ಹೇಳ್ತಾ ಇದ್ದೀರಿ, ಪ್ರತಿ ಮನೆ ಹೋಗಿ ಇದೇ ಮಾಡ್ತಾ ಇದ್ದೀರಿ ಮೇಡಮ್. ಈ ರೀತಿ ನೀವು ಮನೆ ಮನೆ ಹೋಗಿ ಪ್ರತಿಯೊಬ್ಬ ಮಹಿಳೆಗೆ ಭೇಟಿಯಾಗಿ ಒಂದು ಕುಟುಂಬದವರ ಸದಸ್ಯರನ್ನ ಮೀಟ್ ಆಗಿ ಹೇಳ್ತಿರ್ಬೇಕಾದ್ರೆ ಏನಾದ್ರೂ ಸಮಸ್ಯೆಗಳು ನೀವು ಎದುರಿಸಿದ್ರಿ? ಹಾ ರೀ ಮೇಡಮ್, ಫಸ್ಟ್ ಎದುರಿಸಿದಿರಿ. ಫಸ್ಟ್ ಹೋಗಿದಾಗ ಈ ತರ ಹೇಳ್ತಾ ಇದ್ರು, ನೀವೇನು ಹಂಗೆ ಹೇಳ್ತೀರಿ ಹೋಗ್ತೀರಿ, ನಿಮ್ಗೇನು ಸಂಬಳ ಬರುತ್ತೆ, ನೀವು ಸಂಬಳ ಸಲುವಾಗಿ ಬರ್ತೀರಿ, ಒಂದ್ ಫೋಟೋ ತೆಕ್ಕೋತೀರಿ ಹೋಗ್ತೀರಿ ಅಂತ ಈ ತರ ಹೇಳ್ತಿದ್ರಿ. ಹೋಗವ್ವ ನಮ್ ಕೆಲ್ಸ ಇದೆ, ನಾವ್ ಹೊಲಕ್ ಹೋಗೋದದ, ನೀ ಹಂಗೆ ಹೇಳ್ತಿ ಅಂತ ಈ ತರಾನು ಹೇಳ್ತಾ ಇದ್ರು. ಇವಾಗ ಅವ್ರಿಗೆ ನಾವ್ ಏನ್ ಮಾಡಿದೀರಿ ಮೇಡಮ್, ಅವ್ರದ್ದು ಬಲ್ಲಿ ಏನ್ ಪ್ಯಾನ್ ಕಾರ್ಡ್ ಇರ್ಲಿಲ್ಲ ಆ ತರ, ಮತ್ತು ಬ್ಯಾಂಕ್ ಅಕೌಂಟ್ ಇರ್ಲಿಲ್ಲ, ಅವ್ರಿಗೆ ತೆಗ್ಸಕ್ನು ಗೊತ್ತೆ ಹೋಗಿ ಹೇಳಿ ಮಾಡಿಸಿದ್ಮೇಲೆ ಇವಾಗ ಅವರು ಗೊತ್ತಾಗಿದೆ, ಇವ್ರು ನಮ್ ಸಲುವಾಗಿ ಮಾಡ್ಲತ್ತರ ಅಂದರ, ನಮ್ಗೆ ಹೆಲ್ಪ್ ಮಾಡ್ಲಕ್ ಹೊಂಟ್ರ ಅಂತ ಹೇಳಿ ಗೊತ್ತಾಗಿದ್ಮೇಲೆ ಇವಾಗ ರೆಸ್ಪಾನ್ಸ್ ಮಾಡ್ತಾ ಇದಾರೆ ಮೇಡಮ್. ಅಂದ್ರೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ, ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಕೆಲವೊಂದ್ ಜನ ಕೇಳ್ತಾ ಇಲ್ಲ ಅಂದ್ರೆ ಅಂತ ಮನೆ ಕೆಲವೊಂದ್ಸಲ ಬಿಟ್ಟು ಬಿಡ್ತೀವಿ, ಮತ್ತೊಂದ್ಸಲ ಹೇಳಕ್ ಹೋಗ್ತೀವಿ, ಒಬ್ಬರು ಒಪ್ತಾರ, ಒಬ್ಬರೊಬ್ರು ನಮ್ಗೆಲ್ಲ ಗೊತ್ತಿದೆ ಹೋಗ್ರಿ ಅಂತಾರ, ಅಂದ್ರು ಮತ್ನು ಜರ ಕುಂತಿದ್ರ ಒಂದ್ 5 ನಿಮಿಷ ಕೇಳ್ರಿ ಅಂತ ಹೇಳ್ತೀವ್ರಿ. ಅವ್ರಿಗೆ ಕೇಳತ್ ಕೇಳ್ತಾರ, ಕೆಲವೊಬ್ರು ಮನ ಪರಿವರ್ತನೆ ಆಗಿ ಮತ್ತೆ ನಮ್ಗೆ ಕರೀತಾರ, ಕೆಲವೊಬ್ಬರು ಕರಲಿಲ್ಲ ಅಂತಂದ್ರೆ ಏನ್ ಬೇಜಾರಿಲ್ಲ, ಮತ್ತೊಮ್ಮೆ ಹೇಳ್ತೀರಿ ಮೇಡಮ್. ಈಗ ನೀವು ಕೆಲಸ ಮಾಡ್ತಾ ಇದ್ರೆ ನಿಮಗೆ ತೃಪ್ತಿ ಕೊಟ್ಟಿದೆ, ನಿಮ್ ಮನೆಯವ್ರ ಸಪೋರ್ಟ್ ನಿಮಗೆ ಸಿಕ್ಕಿದೆ? ನಮ್ ಮನೆಯಲ್ಲಿ ಸಪೋರ್ಟ್ ಇದ್ದಕ್ಕೆ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೀನಿ ಮೇಡಮ್. ಆದ್ರೆ ನಾ ಫಸ್ಟ್ ಟೈಮ್ ಮಾಡ್ತಾ ಇದ್ದಾಗ ಎಲ್ಲರೂ ಅಂದ್ರು, ಏನದು ಮನೆ ಮನೆ ತಿರುಗದು ಓಡಾಡೋದು, ನಿಮ್ ಮನೆಯವ್ರು ಮಾಡ್ತಾರಲ್ಲ ಅವೆಲ್ಲ ಯಾಕೆ ಮಾಡ್ಬೇಕು, ನಮ್ಮಲ್ಲಿ ಸರಾಗ್ ಅನ್ಸಲ್ಲ, ಕುಂತ ಏನಾರ ಮಾಡ್ಬೇಕು ಮನೆಯಲ್ಲಿ ಈ ತರ ಹೇಳಿದ್ರು. ಆದ್ರೆ ನನಗೊಂದ್ ಇಂಟ್ರೆಸ್ಟ್ ಅದರಿ ಮೇಡಮ್ ಈ ತರ ಕೆಲಸ ಮಾಡ್ಬೇಕಂದ್ರೆ, ನನಗೆ ಮೊದ್ಲು ಹಿಡ್ದು ಇಂಟ್ರೆಸ್ಟ್ ಇದೆ. ಮದ್ವೆ ಆಗ್ಲಿಕ್ಕಿಂತ ಮೊದ್ಲು ಒಂದ್ ಕೆಲಸ ಮಾಡ್ಬೇಕಂತ ಹೇಳಿ ಒಂದ್ ಮನ್ಸಿನಾಗಿತ್ತು, ಆದ್ರೆ ಮದ್ವೆ ಆಗಿದ್ಮೇಲೆ ಬಿಟ್ಟಿದೆ ಒಂದ್ 10 ವರ್ಷ, ಏನು ಮಾಡಲ್ದಂಗ್ ಸುಮ್ನ ಕುಂತಿದೆ. ಇವಾಗ ನನಗೆ ಅವಕಾಶ ಸಿಕ್ಕಿದೆ ಯಾಕೆ ಮಾಡಬಾರ್ದು, ನಮ್ ಮನೆಯವ್ರ ಕೇಳಿದ್ರೆ ನಮ್ ಮನೆಯವ್ರ ಏನಂದ್ರು, ನಿನ್ ಇಷ್ಟ ಅದ್ರೊಳಗಿದ್ರೆ, ನಿನ್ ಖುಷಿ ಅದ್ರೊಳಗಿದ್ರೆ ನೀನ್ ಮಾಡು, ನಾ ಏನು ಅನ್ಬಲ್ಲ. ನಮ್ ಮನೆಯವ್ರ ಸಪೋರ್ಟ್ ಇದೆ, ನಮ್ ಅತ್ತೆ ಮಾವ ಸಪೋರ್ಟ್ ಇದೆ, ಅವ್ರಲಿಂದ ನಾ ಇವಾಗ ಇದು ಕೆಲಸ ಮಾಡ್ತಾ ಇದ್ದೀನಿ, ಇನ್ನು ಮುಂದೆ ಮಾಡಬಹುದು ಅಂತ ಹೇಳಿ ನನ್ನ ಆಸೆ. ಆಯ್ತು ಯಶ್ಮಿನ್ ರಸೀದ್ ಅವರೇ, ಇದುವರೆಗೂ ಒಬ್ಬ ಡಿಜಿಟಲ್ ಸಖಿಯಾಗಿ ಒಂದು ಗ್ರಾಮೀಣ ಮಹಿಳೆಯರಿಗೆ ಎಜುಕೇಟ್ ಮಾಡ್ತಾ ಇದ್ದೀರಿ, ಬಹಳ ಸಂತೋಷ. ಇದೇ ರೀತಿ ನಿಮ್ಮ ಕಾರ್ಯಗಳನ್ನ ಮುಂದುವರಿಸಲಿ, ಈ ಕಾರ್ಯದಲ್ಲಿ ನಿಮಗೆ ಯಶಸ್ಸು ಸಿಗ್ಲಿ ಅಂತ ಹಾರೈಸ್ತೀವಿ. ನಮಸ್ಕಾರ. ಧನ್ಯವಾದ. ಇದುವರೆಗೆ ಡಿಜಿಟಲ್ ಸಖಿ ಯೋಜನೆಯ ಅನುಷ್ಠಾನ ಹಾಗೂ ಪ್ರಗತಿ ಕುರಿತ ಕಾರ್ಯಕ್ರಮದಲ್ಲಿ ಐನಾಪುರದ ಡಿಜಿಟಲ್ ಸಖಿ ಯಾಸ್ಮಿನ್ ರಶೀದ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಶಾರದಾ ಜಂಬಲ್ದಿನ್ನಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಲಬುರಗಿ ವಿಶೇಷ ಕಾರ್ಯಕ್ರಮ ಪ್ರೀತಿಸಿ ಪರಿಸರ. ಗಿರಿ ಸಿರಿ ಚರಿ ತೊರೆ ಹೊಲ ಜಲ ಫಲ ನೆಲ ನೇಚರ್ ನಮ್ ಟೀಚರ್ ಅಲೆ ಎಲೆ ಎಲು ಸೆಲೆ ಎಲೆ ಎಲೆ ಎಲು ಕಲೆ ನೇಚರ್ ನಮ್ ಫ್ಯೂಚರ್. ಪ್ರಸ್ತುತಿ ಮಧು ದೇಶ್ಮುಖ್. ಆ ಭಾಗ್ಯವೇ ಇಟ್ಸ್ ಆನ್ ದ ವೇ ನಾಟ್ ಫಾರ್ ಅವೇ ಆ ಕಾಲವೇ ಸಹನೆಯಲ್ಲಿ ನಾವು ಕಾಯೋಣವೇ ಕೇಳಮ್ಮ ನಾಳೆ ಎಲ್ಲ ನಮ್ಮದೇ ಇದನ್ನೆಂದು ಭೂಮಿ ಕೂಡ ನಂಬಿದೆ. ಗಿರಿ ಸಿರಿ ಚರಿ ತೊರೆ ಹೊಲ ಜಲ ಫಲ ನೆಲ ನೇಚರ್ ನಮ್ ಟೀಚರ್ ಅಲೆ ಎಲೆ ಎಲು ಸೆಲೆ ಎಲೆ ಎಲೆ ಎಲು ಕಲೆ ನೇಚರ್ ನಮ್ ಫ್ಯೂಚರ್. ನಾವು ವಾಸಿಸುತ್ತಿರುವ ಸುತ್ತಮುತ್ತಲಿನ ವಾತಾವರಣವೇ ನಮ್ಮ ಪರಿಸರ. ಇದು ಮಾನವನ ಸಾಮಾಜಿಕ ಮಾನಸಿಕ ದೈಹಿಕ ಬೆಳವಣಿಗೆಗಳ ಮೇಲೆ ಪರಿಣಾಮ ಬೀರುತ್ತದೆ. ಇದನ್ನು ಸ್ವಚ್ಛವಾಗಿರಿಸಿಕೊಳ್ಳುವುದು ನಮ್ಮ ಹೊಣೆ. ಆದರೆ ಅದು ನಮ್ಮಿಂದ ಸಾಧ್ಯವಾಗದೇ ಹೋಗುತ್ತಿರುವುದು ಒಂದು ಶೋಚನೀಯ ಸಂಗತಿ. ಇಂದಿನ ದಿನಗಳಲ್ಲಿ ನಾವು ಎದುರಿಸುತ್ತಿರುವ ಮೂರು ಮುಖ್ಯವಾದ ಪರಿಸರ ಸಮಸ್ಯೆಗಳೆಂದರೆ ವಾಯುಮಾಲಿನ್ಯ, ಜಲಮಾಲಿನ್ಯ ಮತ್ತು ಶಬ್ದ ಮಾಲಿನ್ಯ. ಇವೆಲ್ಲವುಗಳಿಗೂ ಮುಖ್ಯ ಕಾರಣ ಅಂದರೆ ಹೆಚ್ಚಾಗುತ್ತಿರುವ ಜನಸಂಖ್ಯೆ. ಜನರು ಬಳಸುವ ವಾಹನಗಳಿಂದ ಕೆಟ್ಟ ಹೊಗೆ ಹೊರಬರುತ್ತದೆ. ಕಾರ್ಖಾನೆಗಳಿಂದ ಹೊರಬರುವ ರಾಸಾಯನಿಕ ಹೊಗೆ ವಾಯುಮಾಲಿನ್ಯಕ್ಕೆ ಕಾರಣವಾಗುತ್ತದೆ. ಮಾನವನ ಇಂದಿನ ಜೀವನ ಪದ್ಧತಿಯಿಂದ ಹಾಗೂ ಹೆಚ್ಚುತ್ತಿರುವ ಕಾರ್ಖಾನೆಗಳಿಂದ ಹೊರಬೀಳುವ ಕಸ ಹಾಗೂ ತ್ಯಾಜ್ಯ ನೀರು, ಇವುಗಳಿಂದ ವಾತಾವರಣ ಮಲಿನಗೊಳ್ಳುತ್ತದೆ. ವಾಹನಗಳಿಂದ ಮದುವೆ ಸಮಾರಂಭಗಳಲ್ಲಿ ಹಾಗೂ ದೀಪಾವಳಿಯ ಸಮಯದಲ್ಲಿ ಉಪಯೋಗಿಸುವ ಪಟಾಕಿಯಿಂದ ಶಬ್ದ ಮಾಲಿನ್ಯವಾಗುತ್ತದೆ. ಇದೆಲ್ಲವೂ ನಮ್ಮ ನಿತ್ಯ ಜೀವನದ ಮೇಲೆಯೇ ಪ್ರಭಾವ ಬೀರುತ್ತದೆ. ಮಾಲಿನ್ಯ ಮಿತಿ ಮೀರಿದರೆ ಮಾನವನಿಗೆ ಈ ಪರಿಸರದಲ್ಲಿ ಜೀವಿಸುವುದೇ ಅಸಾಧ್ಯವಾಗುತ್ತದೆ. ಆದುದರಿಂದ ಈ ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವ ಜವಾಬ್ದಾರಿ ನಮ್ಮದಾಗಿದೆ. ಮುಂದಿನ ಪೀಳಿಗೆಗಳಿಗೆ ಈ ಪರಿಸರವು ಸ್ವಚ್ಛವಾಗಿ ಉಳಿಯಬೇಕಾದರೆ ಇಂದಿನಿಂದಲೇ ಒಳ್ಳೆಯ ಬದಲಾವಣೆಗಳನ್ನು ಮಾಡಬೇಕಾಗಿದೆ. ನಾವು ನಮ್ಮ ಪರಿಸರದ ಬಗ್ಗೆ ತಿಳಿಯುವ, ಮಹತ್ವವನ್ನು ಅರಿಯುವ ಹಾಗೂ ಈ ದಿನಗಳಲ್ಲಿ ನಮ್ಮ ಪರಿಸರಕ್ಕೆ ಆಗುತ್ತಿರುವ ಹಾನಿಯನ್ನು ಅರಿತು ಅದರ ಸಂರಕ್ಷಣೆಯ ಬಗ್ಗೆ ಆಲೋಚಿಸಬೇಕಾದದ್ದು ಅವಶ್ಯವಾಗಿದೆ. ನಾವು ಈ ಪರಿಸರದ ಶಿಶುಗಳು. ಪರಿಸರವಿಲ್ಲದೆ ನಮ್ಮ ಅಸ್ತಿತ್ವಕ್ಕೆ ಯಾವುದೇ ರೀತಿಯ ಬೆಲೆ ಇರುವುದಿಲ್ಲ. ಪುರಾಣ ಕಾಲದಿಂದಲೂ ರಾಜಕುವರರು ಋಷಿಗಳ ಆಶ್ರಮದಲ್ಲಿಯೇ ಇದ್ದುಕೊಂಡು ಈ ಸಹಜ ಪ್ರಕೃತಿಯ ಮಡಿಲಲ್ಲಿಯೇ ವಿದ್ಯೆ ಕಲಿತರು. ಪರಿಸರವನ್ನು ಕಾಪಾಡಿಕೊಳ್ಳುವುದರ ಮಹತ್ವವನ್ನು ಅರಿತರು. ಇಂದು ಕೂಡ ಪ್ರತಿಯೊಬ್ಬರು ಪರಿಸರದ ಬಗ್ಗೆ ಅರಿಯಬೇಕಾದ ಅವಶ್ಯಕತೆ ಇದೆ, ಅನಿವಾರ್ಯತೆಯೂ ಇದೆ. ಮಾನವನು ಸಮಾಜ ಜೀವಿ ಎನ್ನುವಷ್ಟೇ ಸಹಜವಾದದ್ದು ಆತನು ಪರಿಸರದ ಶಿಶು ಎನ್ನುವುದು. ಅವನ ಸುತ್ತಮುತ್ತಲೂ ವೈವಿಧ್ಯಮಯವಾದ ನಿಸರ್ಗದ ಸೊಬಗಿದೆ. ಹಲವಾರು ಮರಗಿಡಗಳಿವೆ, ವಿವಿಧ ಪ್ರಕಾರದ ಪ್ರಾಣಿ ಪಕ್ಷಿಗಳಿವೆ, ವೈವಿಧ್ಯಮಯವಾದ ಕೀಟ ಪ್ರಪಂಚವಿದೆ, ಅನೇಕ ಸೂಕ್ಷ್ಮ ಜೀವಿಗಳಿವೆ. ಅಷ್ಟೇ ಅಲ್ಲ, ಹಲವಾರು ಚಿಕ್ಕ ದೊಡ್ಡ ನದಿ ಸರೋವರಗಳು ಸಾಗರಗಳಿವೆ, ಸಣ್ಣ ಪುಟ್ಟ ಗುಡ್ಡ ಬೆಟ್ಟಗಳಿವೆ, ದೊಡ್ಡ ದೊಡ್ಡ ಪರ್ವತ ಶಿಖರಗಳಿವೆ, ಗಾಳಿ ಬೆಳಕು ಹಾಗೂ ಅಪರಿಮಿತ ಖನಿಜ ಸಂಪತ್ತಿದೆ. ಹೀರಿ ಹೀರಿ ಸಂಗ್ರಹಿಸೋದೇ ಬದುಕು, ಹಾರಿ ಹಾರಿ ರೆಕ್ಕೆ ದಣಿದರು ತರಲೇಬೇಕಿದೆ ಗುಟುಕು, ನೂರಾರು ನೋವಿಂದಲೇ ಮಕರಂದ ಜೇನಾಯಿತು. ನಾವು ನಮ್ಮ ಈ ಜಗತ್ತಿನಲ್ಲಿ ಆಧುನಿಕತೆ, ನಗರೀಕರಣ, ಕೈಗಾರಿಕೀಕರಣ, ವಿಜ್ಞಾನ ತಂತ್ರಜ್ಞಾನದ ಅಭಿವೃದ್ಧಿ ಎಂಬ ಹತ್ತು ಹಲವು ಕಾರಣಗಳಿಗೆ ಶರಣಾಗಿ ಅನೇಕ ರೀತಿಯಲ್ಲಿ ಇಂದು ಪರಿಸರಕ್ಕೆ ಅರಿತೋ ಅರಿಯದೆಯೋ ತೀವ್ರ ಹಾನಿಯನ್ನು ಉಂಟು ಮಾಡುತ್ತಿದ್ದೇವೆ. ನಮ್ಮ ಪರಿಸರವನ್ನು ರಕ್ಷಿಸುವ ಸಂರಕ್ಷಿಸುವ ಕರ್ತವ್ಯ ಪ್ರತಿಯೊಬ್ಬರದೂ ಆಗಿದ್ದರೂ ನಾವು ಅದನ್ನು ನಗಣ್ಯ ಎಂಬಂತೆ ವರ್ತಿಸುತ್ತಿದ್ದೇವೆ. ಇತ್ತೀಚೆಗಂತೂ ವಿಸ್ತರಣೆ ಹೊಂದುತ್ತಿರುವ ರೈಲು ಮಾರ್ಗ, ವಾಹನಗಳಿಗಾಗಿ ನಿರ್ಮಾಣವಾಗುತ್ತಿರುವ ಚತುಷ್ಪಥ ರಸ್ತೆಗಳು, ದೊಡ್ಡ ದೊಡ್ಡ ಕಟ್ಟಡಗಳಿಗಾಗಿ ನಿರಂತರವಾಗಿ ಕಡಿದೆಸೆಯಲಾಗುತ್ತಿರುವ ವೃಕ್ಷ ಸಂಪತ್ತು, ನದಿಗಳಿಗೆ ಅಡ್ಡಲಾಗಿ ಕಟ್ಟಲಾಗುತ್ತಿರುವ ಜಲಾಶಯಗಳು ಇತ್ಯಾದಿಗಳಿಂದಾಗಿ ಈ ಮಾಲಿನ್ಯ ಹೆಚ್ಚುತ್ತಿದ್ದು ಹವಾಮಾನ ವೈಪರೀತ್ಯಗಳು ಉಂಟಾಗುತ್ತಿವೆ. ಅಲ್ಲದೆ ಹೆಚ್ಚುತ್ತಿರುವ ಜನಸಂಖ್ಯೆ, ವಸತಿ ಸಮುಚ್ಚಯಗಳು, ಹೊಗೆ ಉಗುಳುವ ವಾಹನಗಳ ಸಂದಣಿ, ಪ್ಲಾಸ್ಟಿಕ್ ಸಾಮ್ರಾಜ್ಯ ಇತ್ಯಾದಿಗಳಿಂದಾಗಿ ನಮ್ಮ ಪರಿಸರವು ಹಾಳಾಗುತ್ತಿದೆ. ನಾವು ನಮ್ಮ ಸ್ವಾರ್ಥಕ್ಕಾಗಿ ಮರಗಿಡಗಳನ್ನು ಕಡಿದು ಹಾಕುತ್ತೇವೆ. ಇದರಿಂದಾಗಿ ಹಸಿರು ವಿರಳವಾಗುತ್ತಾ ಹೋಗುತ್ತಿದೆ. ಈಗಲೇ ಎಚ್ಚೆತ್ತುಕೊಳ್ಳದೆ ಹೋದರೆ ಈಗಾಗಲೇ ಸುನಾಮಿ, ಬರ, ಮಹಾಪೂರದಂಥ ಪ್ರಕೃತಿ ವಿಕೋಪಗಳಿಗೆ ತುತ್ತಾಗುತ್ತಿರುವುದರ ಜೊತೆಗೆ ಇನ್ನೂ ಅತ್ಯಂತ ದಾರುಣವಾದ ಆಮ್ಲಜನಕದ ಕೊರತೆಯನ್ನು ಕೂಡ ಅನುಭವಿಸಬೇಕಾದ ಪರಿಸ್ಥಿತಿ ಬರುತ್ತದೆ. ಈ ನಮ್ಮ ಪರಿಸರವನ್ನು, ನಮ್ಮ ವನ್ಯಜೀವಿಗಳನ್ನು, ನಮ್ಮ ನೀರಿನ ಮೂಲಗಳನ್ನು ಸಂರಕ್ಷಣೆ ಮಾಡುವ ಬಗೆಯಂತೂ ನದಿಗಳು ಮನುಕುಲದ ನಾಗರಿಕತೆ, ಸಂಸ್ಕೃತಿ, ಪರಂಪರೆಯ ಪವಿತ್ರತೆಯ ದ್ಯೋತಕ. ಜೀವನ ಅವಶ್ಯಕತೆಗಳನ್ನು ಪೂರೈಸುವ ಮುಖ್ಯ ಜಲಮೂಲವಾದ ನದಿಗಳನ್ನು ತಾಯಿಯೆಂದು ಪರಿಗಣಿಸಿ ಗೌರವಿಸಲಾಗುತ್ತದೆ. ಪ್ರತಿ ನದಿಗೂ ತನ್ನದೇ ಆದ ಧಾರ್ಮಿಕ, ಪೌರಾಣಿಕ ಪ್ರಾಮುಖ್ಯತೆ ಇದೆ. ಎಷ್ಟೋ ನದಿಗಳ ನೀರು ಔಷಧಿಯುಕ್ತ. ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಸಕಲ ರೋಗ ಪಾಪ ನಿವಾರಣೆಯಾಗುವುದೆಂಬ, ಪುಣ್ಯ ಲಭಿಸುವುದು ಎಂಬ ನಂಬಿಕೆ ಇದೆ. ನದಿಗಳಿಗೆ ಅನೇಕ ಉಪನದಿಗಳು ಇರುವವು. ಕೃಷಿ, ವಾಣಿಜ್ಯಕ್ಕಷ್ಟೇ ಅಲ್ಲದೆ ನದಿಗಳು ಪ್ರವಾಸೋದ್ಯಮಕ್ಕೂ ಬಹಳಷ್ಟು ಪ್ರಯೋಜನಕಾರಿ. ಗಂಗಾ ನದಿ ನದಿಗಳ ಅಧಿದೇವತೆ, ದೇಶದ ದೊಡ್ಡ ಹಾಗೂ ಪವಿತ್ರ ನದಿ. ಗಂಗೆಯನ್ನು ಸುರಗಂಗೆ, ಪ್ರಾಣದಾಯಿನಿ, ಮೋಕ್ಷದಾಯಿನಿ ಎನ್ನುತ್ತಾರೆ. ಗಂಗಾತರಂಗ ರಮಣೀಯ ಜಟಾಕಲಾಪ, ಮದಾಪಹಾರಂ ವಾರಾಣಸಿ ಪುರಪತಿಂ ಭಜ ವಿಶ್ವನಾಥಂ. ಕಾವೇರಿ, ಕೃಷ್ಣ, ತುಂಗ, ಭದ್ರ, ಪೆನ್ನಾರ್, ಕಾಳಿ, ಅರಕಾವತಿ, ಚಕ್ರ, ಗಂಗಾವಳಿ, ಮಲಪ್ರಭಾ, ಕುಮಾರಧಾರ, ಮಂಡೋವಿ, ನೇತ್ರಾವತಿ, ಶರಾವತಿ, ವರದ, ವೃಷಭಾವತಿ, ಉತ್ತರಾಖಂಡದ ಯಮುನೋತ್ರಿ, ಆಸಾಮದ ಬ್ರಹ್ಮಪುತ್ರ, ಸಿಂಧು ನದಿ, ಎಲ್ಲ ನದಿಗಳು ಜೀವನಾಡಿಗಳೇ. ನದಿಗಳ ಕುರಿತ ನಮ್ಮ ಪ್ರೀತಿ ಭಾವುಕತೆಗಳು ನದಿಗಳನ್ನು ರಕ್ಷಿಸುವಲ್ಲಿ ಕಡ್ಡಾಯವಾಗಿ ಕಾರ್ಯರೂಪಕ್ಕೆ ಬರಬೇಕು. ನದಿ ತೀರಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು, ನದಿಗಳಲ್ಲಿ ಪ್ಲಾಸ್ಟಿಕ್, ಕೈಗಾರಿಕಾ ತ್ಯಾಜ್ಯಗಳು ಸೇರದಂತೆ ನೋಡಿಕೊಳ್ಳುವುದು, ನದಿ ತೀರದ ಉದ್ಯಮಗಳನ್ನು ಸ್ಥಳಾಂತರಿಸುವುದು, ಕೃಷಿ ನೀರಿನ ಬಳಕೆಯನ್ನು ಹೆಚ್ಚು ವೈಜ್ಞಾನಿಕಗೊಳಿಸುವುದು, ನೀರಿನ ಮರುಬಳಕೆಯನ್ನು ಹೆಚ್ಚಿಸುವುದು, ಹೀಗೆ ಹಲವಾರು ದಾರಿಗಳಿಂದ ನಾವು ನದಿಗಳಿಗೆ ನಮಿಸೋಣ. ಪರಿಸರ ಎಂಬ ಈ ಜೀವಜಾಲದಲ್ಲಿ ಜೀವಿಗಳು ಒಂದನ್ನೊಂದು ಪ್ರತ್ಯಕ್ಷ ಅಥವಾ ಪರೋಕ್ಷ ಅವಲಂಬಿಸಿ ಪರಸ್ಪರ ಪ್ರಭಾವ ಬೀರುತ್ತವೆ. ಈ ರೀತಿಯ ಪರಸ್ಪರ ಅವಲಂಬನೆಯು ಸಕಲ ಜೀವಿಗಳನ್ನು ಆಹಾರ ಸರಪಳಿಯ ರೂಪದಲ್ಲಿ ಬೆಸೆದು ಅವುಗಳ ಪರಸ್ಪರ ಪ್ರಭಾವಗಳನ್ನು ಇನ್ನೂ ನಿಕಟಗೊಳಿಸಿ ಈ ಜೀವಜಾಲವನ್ನಾಗಿಸಿದೆ. ಅಂಥ ಈ ಜೀವಜಾಲದ ಸರಪಣಿಯನ್ನು ನಾವು ನಿರಂತರವಾಗಿ ಉಳಿಸಬೇಕಾಗಿದೆ. ಆನೆ ಸಿಂಹ ಚಿರತೆಯ ಒಂಟೆ ಹುಲಿ ಕರದಿಯ ಭಯವಿಲ್ಲದೆ ಕೈ ನೋಡುವೆ, ಕಣ್ಮರೆಯಲೇ ಸೆರೆ ಹಾಕುವೆ. ಮಂಗನಿಂದ ಮಾನವ ಬಂದನೆಂಬ ಸತ್ಯವ ಕಂಡೆದುರಲೆ ನೀ ಕಾಣುವೆ. ಆ ಸೃಷ್ಟಿಗೆ ಕೈ ಮುಗಿಯುವೆ, ಕಾಡಲ್ಲಿ ಇರುವಂತೆ ಪಡುವೆ ಭ್ರಮೆಯ ಭ್ರಮೆಯ ಭ್ರಮೆಯ. ಗಿಡ ಮರಗಳನ್ನು ಕಡಿಯುವಾಗ ಒಂದಕ್ಕೆರಡು ಮರಗಳನ್ನು ನೆಡಬೇಕು. ಈ ಜೈವಿಕ ವೈವಿಧ್ಯತೆಯನ್ನು ಕಾಪಾಡುವುದು ನಮ್ಮ ಆದ್ಯ ಕರ್ತವ್ಯ ಕೂಡ. ಮನೆಗೊಂದು ಮಗುವಿರಲಿ, ಮಗುವಿಗೊಂದು ಮರವಿರಲಿ. ವಿಷಪೂರಿತ ವಸ್ತುಗಳು ಮತ್ತು ತ್ಯಾಜ್ಯಗಳಾದ ಪ್ಲಾಸ್ಟಿಕ್ ಇತ್ಯಾದಿಗಳ ಅನಧಿಕೃತ ಮಾರಾಟವನ್ನು ತಡೆಗಟ್ಟಬೇಕು. ಪರಿಸರಕ್ಕೆ ಹಾನಿಯಾಗದ ಅಗ್ಗದ ಇಂಧನ ಮೂಲಗಳ ಅನ್ವೇಷಣೆ ಮುಂದುವರಿಯಬೇಕು. ಅಷ್ಟೇ ಅಲ್ಲ, ಬಡವ ಬಲ್ಲಿದರಾದಿಯಾಗಿ ಎಲ್ಲರೂ ಈ ಇಂಧನವನ್ನು ಉಪಯೋಗಿಸುವಂತಾಗಬೇಕು. ಭೂ ಸಂಪನ್ಮೂಲಗಳಾದ ಅರಣ್ಯ, ಮಣ್ಣು, ನದಿಯಲ್ಲಿಯ ಉಸುಕು, ಕಲ್ಲು ಬೆಟ್ಟಗಳನ್ನು ಸಂರಕ್ಷಿಸುವುದು, ಜೈವಿಕ ತಂತ್ರಜ್ಞಾನವನ್ನು ಅಪಾಯಕಾರಕ ತ್ಯಾಜ್ಯಗಳನ್ನು ಪರಿಸರ ತತ್ವಗಳ ಚೌಕಟ್ಟಿಗೆ ಹೊಂದಿಸಿ ಬಳಸುವುದರ ಮಹತ್ವವನ್ನು ಸಾಮಾನ್ಯ ನಾಗರಿಕರು ಅರಿಯಬೇಕು. ಇದಕ್ಕಾಗಿ ನಾವು ನಮ್ಮ ನಾಳಿನ ನಾಗರಿಕರಾದ ಮಕ್ಕಳಿಗೆ ಕೂಡ ಶಾಲೆಗಳಲ್ಲಿ ಈ ಬಗ್ಗೆ ಕಡ್ಡಾಯವಾಗಿ ಪರಿಸರ ಶಿಕ್ಷಣ ಕೊಡಬೇಕು. ಮಕ್ಕಳಲ್ಲಿ ಪರಿಸರ ಪ್ರೇಮ ಮತ್ತು ಪರಿಸರ ನಾಶದಿಂದಾಗುವ ದುಷ್ಪರಿಣಾಮಗಳ ಕುರಿತು ತಿಳಿಸುವ ಕೆಲಸ ಮಾಡಿದರೆ ಮುಂದಿನ ದಿನಗಳಲ್ಲಿ ಉತ್ತಮ ಫಲಿತಾಂಶ ಸಿಗುತ್ತದೆ. ಪಠ್ಯಪುಸ್ತಕದಲ್ಲೂ ಪರಿಸರ ಸಂರಕ್ಷಣೆಯ ಶಿಕ್ಷಣಕ್ಕೆ ಒತ್ತು ನೀಡಬೇಕು. ಪರಿಸರ ಶಿಕ್ಷಣ ನಮ್ಮ ಸುತ್ತಮುತ್ತಲಿನ ಪರಿಸರ ಸಮಸ್ಯೆಗಳನ್ನು ಗುರುತಿಸಿ ಆ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವ ಸಾಮರ್ಥ್ಯವನ್ನು ಬಲಪಡಿಸುವ ಒಂದು ಕಲಿಕೆಯ ಸಾಧನವಾಗಿದೆ. ಶಾಲೆ ಆವರಣ, ಮನೆ ಆವರಣ ಮತ್ತು ಲಭ್ಯ ಸ್ಥಳಗಳಲ್ಲಿ ಸಸಿ ನೆಟ್ಟು ಬೆಳೆಸುವ ಮೂಲಕ ಎಲ್ಲರೂ ಪರಿಸರ ರಕ್ಷಣೆಯ ಕಾರ್ಯದಲ್ಲಿ ತೊಡಗಬೇಕು. ಈ ವಿಷಯದಲ್ಲಿ ಸಾಲು ಮರದ ತಿಮ್ಮಕ್ಕ ನಮಗೆ ಮಾದರಿ. ಕಾದು ಕಾದು ತೆರೆದಿಗೆ ಒಡಲು ಸ್ವಾತಿ ಮಳೆ ಬರಬಹುದೇ? ಯಾವ ಹನಿಗೆ ಯಾವ ಚಿಪ್ಪು ಎಂದೋ ವಿಧಿ ಬರೆದಿಹುದೇ? ಕಾಯೋದು ಕಹಿಯಾದರು ಹನಿಯೊಂದು ಮಣಿಯಾಗದೆ ನನಗಾಗೆ ಎಲ್ಲೋ ಒಂದು ಪಾಲಿದೆ. ಪ್ರತಿಯೊಬ್ಬ ನಾಗರಿಕನಲ್ಲೂ ಪರಿಸರದ ಬಗ್ಗೆ ಈ ಜಾಗೃತಿ ಮೂಡಬೇಕು. ಕೇವಲ ವರ್ಷಕ್ಕೆ ಒಂದು ದಿನ ಪರಿಸರ ರಕ್ಷಣೆ ಎಂಬುದು ಸೀಮಿತವಾಗಬಾರದು. ವರ್ಷದ ಪ್ರತಿ ದಿನವೂ ನಮಗೆ ಪರಿಸರ ದಿನವಾಗಬೇಕು. ಏಕೆಂದರೆ ಪರಿಸರ ನಮ್ಮ ಜೀವನದ ಅವಿಭಾಜ್ಯ ಅಂಗ. ಪರಿಸರವಿಲ್ಲದೆ ಮಾನವನಿಲ್ಲ ಎಂಬ ನಿತ್ಯ ಸತ್ಯವನ್ನು ನಾವಿಂದು ಜೀವನದ ಗುರಿಯನ್ನಾಗಿಸಿಕೊಂಡು ಪರಿಸರ ಸಂರಕ್ಷಣೆಯತ್ತ ಮುನ್ನಡೆಯೋಣ. ವೇಗದ ಬದುಕಿನಲ್ಲಿ ಪರಿಸರ ಕಡೆಗಣಿಸುತ್ತಿರುವ ಮಾನವನ ಜೀವನ ಶೈಲಿ ಮುಂದೊಂದು ದಿನ ಅವನಿಗೇ ಮುಳ್ಳಾಗಬಹುದು. ಮನುಷ್ಯ ಪರಿಸರದ ಮೇಲೆ ನಡೆಸುತ್ತಿರುವ ದೌರ್ಜನ್ಯ ನಿಲ್ಲಿಸದಿದ್ದರೆ ಜೀವಿಗಳ ಆರೋಗ್ಯದ ಮೇಲೆ ಪ್ರತಿಕೂಲ ಪ್ರಭಾವ ಉಂಟಾಗುತ್ತದೆ. ಪರಿಸರ ಉಳಿಸಿ ಮಾನವ ಬದುಕನ್ನು ಹಸಿರಾಗಿಸೋಣ. ಬನ್ನಿ ಪರಿಸರ ಪ್ರೀತಿಸಿ. ಇದುವರೆಗೆ ಪ್ರೀತಿಸಿ ಪರಿಸರ ವಿಶೇಷ ಕಾರ್ಯಕ್ರಮ ಕೇಳಿದಿರಿ. It's on the way, not far away, akalave. ಸೋಮಶೇಖರ್ ಎಸ್ ರುಳಿ ಅವರೊಂದಿಗೆ ನಿರೂಪಿಸಿ ಪ್ರಸ್ತುತಪಡಿಸಿದವರು ಮಧು ದೇಶ್ಮುಖ್. ಇದನ್ನೆಂದು ಭೂಮಿ ಕೂಡ ನಂಬಿದೆ. ನಿರ್ಮಾಣ ಅನಿಲ್ ಕುಮಾರ್ HN. ಈಗ ಕೇಳೋಣ ಶ್ರೀಮಂತ ಡೊಂಗರ್ಗಾಂವ್ ಮತ್ತು ಸಂಗಡಿಗರಿಂದ ಭಜನೆ ಪದ. ತಾಯಿ ಸೇವೆ ಮಾಡೋ ಜನ್ಮಕ ಮಾಡಿಕೋ ಜನ್ಮ ಸಾರ್ಥಕ. ತಾಯಿ ಸೇವೆ ಮಾಡೋ ಜನ್ಮಕ ಮಾಡಿಕೋ ಜನ್ಮ ಸಾರ್ಥಕ. ತಾಯಿ ಸೇವೆ ಮಾಡೋ ಜನ್ಮಕ ಮಾಡಿಕೋ ಜನ್ಮ ಸಾರ್ಥಕ. ತಾಯಿ ಸೇವೆ ಮಾಡೋ ಜನ್ಮಕ ಹರೇ ಹರ ಶರಣರ ತಾಯಿ ಚರಣಕ ತ್ರಿಮೂರ್ತಿ ಪೂಜಿಸೋ ತ್ರಿಕಾಲಕ ಕೈ ತಂದ ಸೇವೆ ಮಾಡಿದ ಪೊಳ್ಳೆ ಕಡಿಯ ನಾವ ಎಂದೇ ಮಾಡಿಕೋ ಜನ್ಮ ಸ್ವಾರ್ಥಕ ತಾಯಿ ಸೇವೆ ಮಾಡೋ.